ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭೂಕಂಪ ಆತೆ ಹಿ ಹೋ ಸಕೆ ತೋ ಖುಲಿ ಜಗೆ ಮೇ ಜಾವ್, ಔರ್ ಅಗರ್ ನಾ ಜಾ ಪಾವ್ ತೋ ಜಲ್ದಿ ಸೇ ಕಿಸಿ ಟೇಬಲ್ ಯಾ ಠೋಸ್ ಚೀಜ್ ಕೆ ನೀಚೆ ಝುಕೋ, ಸರ್ ಕೋ ಢಕೋ, ಕಿಸಿ ಚೀಜ್ ಕೋ ಮಜಬೂತಿ ಸೇ ಪಕಡೋ, ಯಾ ಕಮರೆ ಕೆ ಕೋನೆ ಮೇ ಸರ್ ಢಕ್ ಕೆ ಖಡೆ ಹೋ ಜಾವ್. ಆಪ್ ಭಿ ಭೂಕಂಪ ಸೇ ಬಚನಾ ಸೀಖಿಯೆ, ತಯಾರಿ ಮೇ ಹೈ ಸಮಜ್ದಾರಿ. ಆಪ್ಕೆ ಹಿತ್ ಮೇ ತತ್ಪರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಭಾರತ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90%. ರಾಯಚೂರು, ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 85%, ಬಳ್ಳಾರಿ ಜಿಲ್ಲೆ ಒಳಗ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ಮಹಾಕಾವ್ಯಗಳ ಮಹತ್ತಿನೆಡೆಗೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನೀವೀಗ ಕೇಳಲಿರುವ ರೂಪಕ ಮಹಾಭಾರತದ ಸ್ತ್ರೀ ಪರ್ವ. ರಚನೆ ಎಸ್ ಮಂಜುನಾಥ್, ನಿರ್ಮಾಣ ಸುನಂದಾ ಮೂರ್ತಿ. ಪ್ರಪಂಚದ ಬೃಹತ್ ಮಹಾಕಾವ್ಯ, ಅತ್ಯಂತ ಜನಪ್ರಿಯ ಮಹಾಕಾವ್ಯ ಮಹಾಭಾರತ, ಭಾರತದ ಈಗಿನ ಉತ್ತರ ಭಾಗದ ಕುರುಕ್ಷೇತ್ರದ ಸ್ಥಳದಲ್ಲಿ ನಡೆದ ಮಹಾಘಟನೆಗಳ ಸಾರ. ಇದೇ ಭಾರತೀಯ ಸಂಸ್ಕೃತಿಯ ಪೂರಕ ಅಂಶ. ವಿಶ್ವದ ಅನೇಕ ಮಹಾಕವಿಗಳು, ವಿಚಾರವಂತರು ಮಹಾಭಾರತದ ಮಾಧುರ್ಯಕ್ಕೆ ಮನಸೋತಿದ್ದಾರೆ. ತಮ್ಮ ಭಾಷೆಗಳಲ್ಲಿ ಅನುವಾದಿಸಿ ರಂಗಭೂಮಿಗೆ ಅಳವಡಿಸಿ ನೋಡಿ ಆನಂದ ತುಂದಿಲರಾಗಿದ್ದಾರೆ. ಹಿಂದೂ ಸಮಾಜದ ಮೇಲೆ ಇರುವ ಇದರ ಅಪೂರ್ವ ಪ್ರಭೆಯನ್ನೇ ಕಂಡೋ ಏನೋ, ಇದನ್ನು 5ನೇ ವೇದ ಎಂದು ಗೌರವಿಸಲಾಗುತ್ತದೆ. ಕೌರವ ಪಾಂಡವರೆಂಬ ಎರಡು ತಂಡಗಳ ನಡುವೆ ನಡೆದ ಮಹಾಭಾರತ ಭಾರತೀಯ ಸಂಸ್ಕೃತಿಯ ಜೀವಾಳ. ಮನೆ ಮನೆಗಳಲ್ಲಿ ಈ ಸಮಾಜದಲ್ಲಿ ನಡೆಯುವ ಘಟನೆಗಳ ಜ್ವಲಂತ ಚಿತ್ರಣ. ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧಕ್ಕೆ ಅನ್ಯಮನಸ್ಕನಾದ ಅರ್ಜುನನನ್ನು ಸೆಳೆಯಲು ಶ್ರೀಕೃಷ್ಣನು ಉಪದೇಶಿಸಿದ ಭಗವದ್ಗೀತೆ ಭಾರತೀಯ ವೇದಾಂತದ ದರ್ಶನದ ಸಂಜೀವಿನಿ. ಭಗವದ್ಗೀತೆಯ ಸಂದೇಶ, ತತ್ವಗಳು ಸರ್ವಕಾಲಿಕ, ಹಿಂದೂ ಮೂಲಭೂತತೆಯ ಅಡಿಗಲ್ಲು. ಕಲ್ಪನಾತೀತವಾದ ಶ್ರೇಷ್ಠ ಪಾತ್ರಗಳ ಅದ್ಭುತ ಯೋಜನಾಬದ್ಧ ಮಹಾಕಾವ್ಯ ಮಹಾಭಾರತ ಭಾರತೀಯ ಭಾಷೆಗಳಲ್ಲೇ ನೂರಾರು ರೂಪಗಳಲ್ಲಿ ಬಂದಿದ್ದು ಎಲ್ಲಕ್ಕೂ ಸಂಸ್ಕೃತದ ವ್ಯಾಸ ಭಾರತವೇ ಸ್ಫೂರ್ತಿ. 18 ಅಧ್ಯಾಯಗಳಲ್ಲಿ ವರ್ಗೀಕೃತಗೊಂಡಿರುವ ಮಹಾಭಾರತದಲ್ಲಿ 100,000 ಹೆಚ್ಚು ಪದ್ಯಗಳಿವೆ. 18 ಅಧ್ಯಾಯಗಳಲ್ಲಿ 11 ಕೌರವ ವೀರರುಗಳ ಮಹಾಕಥೆಯಾದರೆ ಉಳಿದ 7 ಪಾಂಡವ ವೀರರ ಸಾಹಸಗಾಥೆಯ ಚಿತ್ರಣ ನೀಡುತ್ತದೆ. 5,000 ವರ್ಷಗಳ ಹಿಂದಿನ ಇತಿಹಾಸದ ಈ ಕಥೆ ಅತ್ಯಂತ ವಿವರಣಾತ್ಮಕವಾಗಿದ್ದು, ಮನೋಜ್ಞವಾಗಿದ್ದು, ಅರ್ಥಗ್ರಾಹ್ಯವಾಗಿದ್ದು, ಚಿತ್ತಾಕರ್ಷಕವಾಗಿದ್ದು, ಓದುಗನಲ್ಲಿ ಅತೀವ ಆಸಕ್ತಿ ಮತ್ತು ಕುತೂಹಲವನ್ನು ಸದಾಕಾಲವೂ ಉಳಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಈ ಅಚಂದ್ರಾರ್ಕ ಭವ್ಯ ಮಹಾಕಾವ್ಯವನ್ನು ಕುರಿತು ಅನೇಕ ಚರ್ಚೆ, ಗೋಷ್ಠಿ, ಸಮ್ಮೇಳನಗಳು ನಡೆದಿದ್ದು, ಮಹಾಭಾರತವನ್ನೇ ಆಧಾರವಾಗಿಸಿ ಅನೇಕ ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ರಚಿಸಲಾಗಿದೆ. ಚಲನಚಿತ್ರಗಳು, ನಾಟಕಗಳಿಗೂ ಈ ಮಹಾಕಾವ್ಯ ಅನೇಕರಿಗೆ ಆಹಾರವನ್ನು ನೀಡಿದೆ. ಬೇರೆ ಕೆಲವು ಕಾವ್ಯಗಳಂತೆ ಮಹಾಕಾವ್ಯ ಮಹಾಭಾರತದ ಸುರಭಿ ಕೆಲ ದಿನಗಳದ್ದಲ್ಲ, ಅದು ಸರ್ವಕಾಲಿಕ. ಅಚಂದ್ರಾರ್ಕ ಈ ಕಾವ್ಯದ ಅಭೂತ ಯಶಸ್ಸಿಗೆ ಇಲ್ಲಿನ ಪಾತ್ರಗಳೇ ಕಾರಣ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಆದದ್ದೆಲ್ಲ ಒಳ್ಳೆಯದಾಗಿದೆ, ಆಗುತ್ತಿರುವುದೂ ಒಳ್ಳೆಯದಾಗುತ್ತಿದೆ, ಆಗಲಿರುವುದೂ ಒಳ್ಳೆಯದಾಗಲಿದೆ. ರೋಧಿಸಲು ನಾವೇನೂ ತಂದಿರಲಿಲ್ಲ, ನಾವೇನೂ ಕಳೆದುಕೊಂಡೂ ಇಲ್ಲ. ಈ ತತ್ವಗಳು ಭೀಷ್ಮನಂಥ ಭವ್ಯ ಪಾತ್ರ, ನಂತರ ಪಾಂಡವ ವೀರರ ಪಾತ್ರಗಳು, ಛಲಕ್ಕಾಗಿ ಬದುಕಿದ ದುರ್ಯೋಧನ, ದಾನಶೂರ ಕರ್ಣ, ಮಹಾಜ್ಞಾನಿ ವಿಧುರ, ದ್ರೋಣ, ಮಹಾವೀರ ಅಶ್ವತ್ಥಾಮ, ಈ ಪಾತ್ರಗಳಲ್ಲದೆ ಶಂತನು, ಸಂಜಯ, ಸಂಕ್ಷಿಪ್ತಕರು, ಜೊತೆಗೆ ನಡು ನಡುವೆ ಬರುವ ಕಥೆ, ಉಪಕಥೆಗಳ ನಿರಂತರತೆ ಈ ಮಹಾಕಾವ್ಯದ ಯಶಸ್ಸಿಗೆ ಪೂರಕವಾಗಿಯೇ ಇವೆ. ಈ ಎಲ್ಲ ಅಂಶಗಳಿಗೆ ಸ್ಫೂರ್ತಿಯ ಸೆಲೆಗಳು ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬದಂತಿರುವ ಇಲ್ಲಿನ ಸ್ತ್ರೀ ಪಾತ್ರಗಳು. ಮಹಾಭಾರತದ ಪ್ರತಿಯೊಂದು ಸ್ತ್ರೀ ಪಾತ್ರ ಹೆಣ್ಣಿನ 6 ಶ್ರೇಷ್ಠ ಗುಣಗಳನ್ನು, ತಜೋ ತಮೋ ಗುಣಗಳನ್ನು ಒಬ್ಬೊಬ್ಬರಲ್ಲಿ ಸೇರಿಸಲ್ಪಟ್ಟಿದ್ದು, ಮಹಾಕಾವ್ಯದ ಯಶಸ್ಸಿಗೆ ಆ ಸ್ತ್ರೀ ಪಾತ್ರಗಳು ತಮ್ಮ ಶಕ್ತಿ, ಯುಕ್ತಿ, ಕುಯುಕ್ತಿ, ಸಾಮರ್ಥ್ಯ, ದಕ್ಷತೆ, ಭಕ್ತಿ, ಜ್ಞಾನ, ವೈರಾಗ್ಯ, ವಾತ್ಸಲ್ಯ, ವಿಶ್ವಾಸ, ಶೌರ್ಯ, ಆಧ್ಯಾತ್ಮ, ಯೋಗ ಶಕ್ತಿಗಳಿಂದ ಅತ್ಯಂತ ಪ್ರಭಾವಯುತ, ಸ್ತುತ್ಯಾರ್ಹವಾದ ಕೆಲಸ ಮಾಡಿದ್ದು, ನೋಡಲು ಬರೇ ಗಲಾಟೆ, ಘರ್ಷಣೆ ಮತ್ತು ಯುದ್ಧಗಳ ಗುಚ್ಛದಂತೆ ಕಾಣುವ, ಆದರೆ ವಾಸ್ತವವಾಗಿ ಭಾರತೀಯ ದರ್ಶನ ಮೀಮಾಂಸೆ, ವೇದಾಂತ, ನೀತಿಶಾಸ್ತ್ರದ ಪ್ರತಿನಿಧಿ ಕಾವ್ಯ ಮಹಾಭಾರತದ ಅಭೂತಪೂರ್ವ ಯಶಸ್ಸಿಗೆ ಪ್ರೇರಣೆಯಾಗಿವೆ ಎಂಬುದು ಅತಿಶಯೋಕ್ತಿಯೇನಲ್ಲ. ಸತ್ಯವತಿ, ಗಂಗೆ, ಅಂಬೆ, ಅಂಬಿಕೆ, ಅಂಬಾಲಿಕೆ, ಗಾಂಧಾರಿ, ಕುಂತಿ, ಮಾದ್ರಿ ಮತ್ತು ದ್ರೌಪದಿಯರು ಮಹಾಭಾರತದ ಅತ್ಯಂತ ಪ್ರಧಾನ ಸ್ತ್ರೀ ಪಾತ್ರಧಾರಿಗಳಾಗಿದ್ದು, ಅದರ ಶ್ರೇಷ್ಠತನಕ್ಕೆ ತಾವೂ ಒಂದಿಲ್ಲೊಂದು ಕಾರಣವಾಗಿರುವುದು ಸ್ಪಷ್ಟ. ಅವರೆಲ್ಲರ ಸ್ಥೂಲ ಪರಿಚಯ ಈಗ ನೋಡೋಣ. ಸತ್ಯವತಿ, ಬ್ರಹ್ಮದೇವದ ಶಾಪಗ್ರಸ್ತಳಾದ ಅದ್ರಿಕಾ ಎಂಬ ಅಪ್ಸರೆಯು ದೈವ ವಸುವಿನ ವೀರ್ಯ ಸ್ಖಲಿತ ನೀರನ್ನು ಕುಡಿದು ಗರ್ಭಧರಿಸುತ್ತಾಳೆ. ಆ ಮೀನಿನ ಹೊಟ್ಟೆಯಿಂದ ಹುಟ್ಟಿದ ಕಾರಣಕ್ಕಾಗಿ ಇವಳ ಮೈಗೂ ಮೀನಿನ ವಾಸನೆ ಬರುತ್ತಿದ್ದುದರಿಂದ ಆಕೆಯೇ ಮತ್ಸ್ಯಗಂಧಿಯಾಗುತ್ತಾಳೆ. ರಾಜಾಜ್ಞೆಯಂತೆ ಓರ್ವ ಬೆಸ್ತ ಇವಳನ್ನು ಸಾಕಿ ಸತ್ಯವತಿ ಎಂಬ ಹೆಸರಿಡುತ್ತಾನೆ. ಚೆಲುವೆಯಾಗಿದ್ದ ಈಕೆ ಯಮುನಾ ನದಿಯಲ್ಲಿ ನಾವೆ ನಡೆಸಿ ತಂದೆಗೆ ಸಹಾಯ ನೀಡುತ್ತಿರುತ್ತಾಳೆ. ಒಮ್ಮೆ ನದಿ ದಾಟಲು ಬಂದ ಋಷಿ ಪರಾಶರರು ಇವಳ ಸೌಂದರ್ಯಕ್ಕೆ ಮೋಹಿತರಾಗುತ್ತಾರೆ. ಹಗಲಲ್ಲಿಯೇ ಕತ್ತಲೆ ನಿರ್ಮಿಸಿ ಸಮಾಗಮ ಮಾಡುತ್ತಾರೆ. ಆಕೆ ವಿವಾಹಿತಳಾಗದೆ ವ್ಯಾಸನಿಗೆ ಜನ್ಮ ನೀಡುತ್ತಾಳೆ. ಪರಾಶರರ ವರಬಲದಿಂದ ಈಗಲೂ ಆಕೆ ಕುಮಾರಿಯಂತಿದ್ದು ಮತ್ಸ್ಯ ವಾಸನೆ ಹೋಗಿ ಯೋಜನಗಂಧ ಆಗುತ್ತಾಳೆ. ಮೀನುಗಾರ ತಂದೆ ಕೆಲ ಷರತ್ತುಗಳೊಂದಿಗೆ ಭೀಷ್ಮ ಪ್ರತಿಜ್ಞೆಯನ್ನು ಮುಂದಿಟ್ಟುಕೊಂಡು ಚಂದ್ರವಂಶದ ಶಂತನುವಿನೊಡನೆ ವಿವಾಹ ಮಾಡುತ್ತಾನೆ. ಸತ್ಯವತಿಗೆ ಶಂತನುವಿನಿಂದ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರೆಂಬ ಮಕ್ಕಳು ಜನಿಸುತ್ತಾರೆ. ತಂದೆಗೆ ಕೊಟ್ಟ ವಚನದಂತೆ ಆಜನ್ಮ ಬ್ರಹ್ಮಚಾರಿಯಾಗಿದ್ದ ಭೀಷ್ಮನು ತಾನು ಗೆದ್ದು ತಂದ ರಾಜಕುಮಾರಿಯರನ್ನು ತನ್ನ ಸೋದರರಿರುವರಿಗೆ ವಿವಾಹ ಮಾಡಿದರೂ ಸತ್ಯವತಿಗೆ ಮೊಮ್ಮಕ್ಕಳನ್ನು ಪಡೆಯುವ ಸುಯೋಗ ಪ್ರಾಪ್ತವಾಗಲೇ ಇಲ್ಲ. ಅವಳ ಮಕ್ಕಳಾದ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರಿರುವರೂ ಸಾವನ್ನಪ್ಪುತ್ತಾರೆ. ಗಮ್ಯತೆ ಪ್ರಾಪ್ಯತೆ ಮೋಕ್ಷ ಧೀಭಿರೀತಿ ಗಂಗಾ ಗಂಗೇ ಯಮನೆ ಚೈವ ಗಮಯತಿ ಭಗವತ್ಪದಮಿತಿ ಗಂಗಾ ಗಮಯತಿ ಭಗವತ್ಪದಮಿತಿ ಗಂಗಾ. ಗಂಗೆ, ಈ ಎಲ್ಲ ಮಂತ್ರಗಳು ತಾಯಿ ಗಂಗೆಯ ಮಹಿಮೆ ಸಾರುವಂಥವೆ. ಗಂಗೆಯಲ್ಲಿ ಮಿಂದವ ಪಾಪಗಳಿಂದ ಮುಕ್ತಿ ಪಡೆಯುತ್ತಾನೆ. ಗಂಗೆಗೆ ಬೇರೆ ಬೇರೆ ಕಾರಣಗಳಿಂದ ಜಾಹ್ನವಿ, ಭಾಗೀರಥಿ, ತ್ರಿಪಥಗ, ವಿಷ್ಣುಪದಿ ಎಂಬ ಹೆಸರುಗಳುಂಟು. ಗಂಗೆಯು ಮಹಾಸಾಗರನ ಮಡದಿ. ಅಗ್ನಿಯ ಸಂಪರ್ಕದಿಂದ ಅವಳು ಸ್ಕಂದನಿಗೆ ಜನ್ಮ ನೀಡುತ್ತಾಳೆ. ಋಗ್ವೇದದ ಪ್ರಮುಖ ದೇವತೆ ಗಂಗೆಯ ಮುಖದ ಬಳಿ ಇರುವ ಗಂಗಾಸಾಗರ ಸಮುದ್ರಕ್ಕೆ ಗಂಗೆಯು ಸಂಗಮಿಸುವ ಸ್ಥಳ. ಗಂಗೋತ್ರಿ ಆಕೆಯ ಉಗಮಸ್ಥಾನ. ಮಹಾಭಾರತದಲ್ಲಿ ಶಂತನು ಗಂಗೆಯ ಸೌಂದರ್ಯಕ್ಕೆ ಮಾರು ಹೋಗಿ ಅವಳು ಹಾಕಿದ್ದ ಷರತ್ತುಗಳನ್ನೆಲ್ಲಾ ಒಪ್ಪಿಕೊಂಡು ಆಕೆಯನ್ನು ಮಡದಿಯಾಗಿ ಸ್ವೀಕರಿಸುತ್ತಾನೆ. ಶಂತನುವಿನೊಡನೆ ಏಕನಿಷ್ಠಳಾಗಿ ಗಂಗೆ ತಾನು ಅಷ್ಟವಸುಗಳಿಗೆ ಇತ್ತ ಮಾತಿನಂತೆ ಹುಟ್ಟಿದ ಹಸುಳೆಗಳನ್ನು ನೀರಿಗೆ ಬಿಡುತ್ತಾಳೆ. ತಾನು ಒಪ್ಪಿದ ಷರತ್ತಿನ ಭಯ ಮತ್ತು ಗಂಗೆ ತನ್ನನ್ನೆಲ್ಲಿ ಬಿಟ್ಟು ಹೋಗುತ್ತಾಳೋ ಎಂಬ ಭಯದಿಂದ ಶಂತನು ಆಕ್ಷೇಪಿಸುವುದಿಲ್ಲ. ಆದರೆ ಎಂಟನೆಯ ಮಗುವನ್ನು ನೀರಿಗೆಸೆಯುವಾಗ ಈ ಕ್ರೂರ ಕೃತ್ಯವನ್ನು ಸಹಿಸದೆ ಆಕ್ಷೇಪಿಸುತ್ತಾನೆ, ವಿರೋಧಿಸುತ್ತಾನೆ. ಕೂಡಲೇ ಷರತ್ತು ಭಂಗವಾದ್ದರಿಂದ ಗಂಗೆ ಅವನನ್ನು ತೊರೆದು ಹೊರಟು ಹೋಗುತ್ತಾಳೆ. ಆ ಅಷ್ಟವಸುಗಳ ಅಂತಿಮ ವಸುವಿನ ದೈವಾಂಶ ಸಂಭೂತನೇ ಭೀಷ್ಮ. ಈ ರೀತಿ ಗಂಗೆ ರೋಮಾಂಚನಗೊಳಿಸುವ ಭೀಷ್ಮನ ಜನನಕ್ಕೆ ಕಾರಣಳಾಗುತ್ತಾಳೆ. ಮನೋದೌರ್ಬಲ್ಯ ಯಾಸ್ಮಿನ್ ಅಂಬೆ. ಕಾಶಿರಾಜನು ತನ್ನ ಮೂವರು ಹೆಣ್ಣು ಮಕ್ಕಳನ್ನು ಪಣಕ್ಕೊಡ್ಡದೆ ಸ್ವಯಂವರವನ್ನು ಆಯೋಜಿಸುತ್ತಾನೆ. ಸ್ವಯಂವರಕ್ಕಾಗಿ ನಡೆದ ಕಾಳಗದಲ್ಲಿ ವಧು ಆಕಾಂಕ್ಷಿಗಳಾಗಿ ಬಂದಿದ್ದ ಎಲ್ಲ ರಾಜಕುಮಾರರನ್ನು ಸೋಲಿಸಿ ಭೀಷ್ಮ ತನ್ನ ಸೋದರರಾದ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರಿಗಾಗಿ ಅಂಬೆ, ಅಂಬಿಕೆ, ಅಂಬಾಲಿಕೆಯನ್ನು ಗೆದ್ದು ಅರಮನೆಗೆ ತರುತ್ತಾನೆ. ಮೂವರು ಸೋದರಿಯರಲ್ಲಿ ಅತಿ ಹಿರಿಯಳಾಗಿದ್ದ ಅಂಬೆ ತನ್ನಿಬ್ಬರು ತಂಗಿಯರನ್ನು ತನ್ನ ಸೋದರರಿಗೆ ವಿವಾಹ ಮಾಡಿಸುವಂತೆಯೂ ತಾನು ಶಾಲ್ವ ಮಹಾರಾಜನಲ್ಲಿ ಅನುರಕ್ತಳಾಗಿರುವುದಾಗಿ ತಿಳಿಸಿ ತನ್ನ ಕೋರಿಕೆಯಂತೆ ತನ್ನ ಪ್ರಿಯಕರನ ಬಳಿ ಹೋಗಿ ನಿರಾಶಳಾಗಿ ಹಿಂದಿರುಗುತ್ತಾಳೆ. ಶಾಲ್ವ ತಾನು ಯುದ್ಧದಲ್ಲಿ ಸೋತದ್ದರಿಂದ ಅವಳನ್ನು ಮದುವೆಯಾಗುವ ಯೋಗ್ಯತೆಯಿಲ್ಲವೆಂದು ನಿರಾಕರಿಸುತ್ತಾನೆ. ಭೀಷ್ಮನ ಬ್ರಹ್ಮಚರ್ಯ ವ್ರತವನ್ನು ಮುರಿಯಲು ಪ್ರಯತ್ನಿಸಿ ವಿಫಲಳಾಗುತ್ತಾಳೆ. ಚಿತ್ರಾಂಗದ ವಿಚಿತ್ರ ವೀರ್ಯರಿರುವರಿಗೂ ಒಬ್ಬೊಬ್ಬ ಸೋದರಿಯರೊಡನೆ ಮದುವೆಯಾಗಿರುತ್ತದೆ. ಹೀಗಿರುವಾಗ ಅಸಹಾಯಕಳಾಗಿ ಭೀಷ್ಮನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಕೋಪಾಗ್ನಿಯಲ್ಲಿ ಬೇಯುತ್ತಾ ಗಂಗೆಯಿಂದ ಬಂದ ಶಾಪವನ್ನೂ ಲೆಕ್ಕಿಸದೆ ಶಿವನನ್ನು ಒಲಿಸಿಕೊಂಡು ಮುಂದಿನ ಅವಳ ಜನ್ಮದಲ್ಲಿ ಸ್ತ್ರೀ ಪುರುಷರಿರುವರೂ ಅಲ್ಲದ ನಪುಂಸಕ ಶಿಖಂಡಿಯಾಗಿ ಹುಟ್ಟುತ್ತಾಳೆ. ತನ್ನದಲ್ಲದ ತಪ್ಪಿಗಾಗಿ ಸಜ್ಜನರೂ ಸತ್ಪಾತ್ರರೂ ಆಗಿದ್ದ ಪಾಂಡವರ ಪಕ್ಷಪಾತಿ ಭೀಷ್ಮ ತನ್ನ ಮೃತ್ಯು ರಹಸ್ಯವನ್ನು ಪಾಂಡವರ ಕೋರಿಕೆಯಂತೆ ತಿಳಿಸಿ ಶಿಖಂಡಿ ಯುದ್ಧಕ್ಕೆ ಬಂದೊಡನೆ ಆಯುಧವೆಸೆದು ಅರ್ಜುನನ ಶರಶೆಯೇ ಏರುತ್ತಾನೆ. ಒಟ್ಟಿನಲ್ಲಿ ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಪ್ರಚಲಿತ ಮಾತಿಗೆ ಅಂಬೆ ಅತಿ ಶ್ರೇಷ್ಠ ಉದಾಹರಣೆಯಾಗಿದ್ದು ಛಲ ಬಿಡದೆ ನಿಸ್ಸಹಾಯಕಳಾಗಿದ್ದರೂ ಅಂಜದೆ ಗಂಗೆಯ ಶಾಪವನ್ನೂ ಲೆಕ್ಕಿಸದೆ ಪರಶುರಾಮರ ಪ್ರಯತ್ನ ವಿಫಲವಾದರೂ ಚಿಂತಿಸದೆ ತಪಸ್ಸನ್ನಾಚರಿಸಿ ಹಠ ಸಾಧನೆಗೈದ ಸಾಧಕಿಯಾಗುತ್ತಾಳೆ. ಅಂಬಿಕೆ ಕಾಶಿರಾಜನ ಎರಡನೇ ಮಗಳು, ಚಿತ್ರಾಂಗದನ ಪತ್ನಿ. ಮಗುವನ್ನು ಪಡೆಯುವ ಮೊದಲೇ ಗಂಡ ಗತಿಸುತ್ತಾನೆ. ಹೀಗಾಗಿ ತನ್ನ ಅತ್ತೆ ಸತ್ಯವತಿಯ ಆಣತಿಯ ಮೇರೆಗೆ ತನ್ನ ವಂಶಾಭಿವೃದ್ಧಿಗೋಸ್ಕರ ವೇದವ್ಯಾಸರೊಡನೆ ನಿಯೋಗ ಕರ್ಮಕ್ಕೆ ಒಪ್ಪಿಗೆ ನೀಡುತ್ತಾಳೆ. ಸಮಾಗಮದ ಕಾಲಕ್ಕೆ ವ್ಯಾಸನ ಭಯಂಕರವಾದ ರೂಪವನ್ನು ಕಂಡು ಹೆದರಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಹೀಗಾಗಿ ಅವಳ ಹೊಟ್ಟೆಯಿಂದ ಕುರುಡ ಮಗ ಧೃತರಾಷ್ಟ್ರ ಜನಿಸುತ್ತಾನೆ. ರಾಜ್ಯವಾಳಲು ಕುರುಡ ಅಯೋಗ್ಯನಾದರಿಂದ ಅವಳನ್ನ ಇನ್ನೊಮ್ಮೆ ನಿಯೋಗಕ್ಕೆ ಸತ್ಯವತಿ ಆಜ್ಞೆ ಮಾಡುತ್ತಾಳೆ. ಅಂಬಿಕೆಯೇನೋ ಒಪ್ಪಿದರೂ ವ್ಯಾಸರೊಡನೆ ಸಮಾಗಮ ಹೊಂದಲು ಅವಳಿಗೆ ಇಷ್ಟವಿಲ್ಲದರಿಂದ ತನ್ನ ದಾಸಿಯೋರ್ವಳನ್ನು ಆ ಕೆಲಸಕ್ಕೆ ಕಳುಹಿಸುತ್ತಾಳೆ. ಆ ದಾಸಿಯಿಂದ ಹುಟ್ಟಿ ಬಂದ ಮಹಾಶ್ರೇಷ್ಠನೇ ವಿಧುರ. ಅಂಬಾಲಿಕೆ, ಈಕೆ ಕಾಶಿರಾಜನ ಕಿರಿಯ ಮಗಳು, ವಿಚಿತ್ರ ವೀರ್ಯನ ಪತ್ನಿ. ಮಗುವನ್ನು ನೀಡುವ ಮೊದಲೇ ಗಂಡ ನಿಧನನಾದಾಗ ಅತ್ತೆ ಸತ್ಯವತಿ ಆಣತಿಯಂತೆ ವೇದವ್ಯಾಸರೊಡನೆ ನಿಯೋಗಕ್ಕೆ ತನ್ನ ವಂಶ ಅಭಿವೃದ್ಧಿಗಾಗಿ ಒಪ್ಪುತ್ತಾಳೆ. ವ್ಯಾಸರ ಭೀಭತ್ಸ ಆಕೃತಿಯನ್ನು ನೋಡಿ ವಾಸ್ತವವನ್ನರಿಯದೆ ಹೆದರಿ ಕಿಟ್ಟಾರನೆ ಕಿರುಚಿಕೊಳ್ಳುತ್ತಾಳೆ. ಸಮಾಗಮದ ಕಾಲದಲ್ಲಿ ಅತಿ ಹೆದರಿ ಬಿಳುಚಿಕೊಂಡಿದ್ದರಿಂದ ಕುಷ್ಠರೋಗಿ ಪಾಂಡುವಿಗೆ ಜನ್ಮ ನೀಡುತ್ತಾಳೆ. ಇವನೇ ಪಾಂಡವರ ತಂದೆ. ಸುಖಂ ಅಸ್ಮಾಕಂ ಮಾಸ್ತು ಇತ್ಯುಕ್ತಂ ಭವತಿ. ಗಾಂಧಾರಿ, ಈಕೆ ಗಾಂಧಾರ ರಾಜ ಸುಬಲನ ಮಗಳು, ಶಕುನಿಯ ಸೋದರಿ, ಧೃತರಾಷ್ಟ್ರನ ಮಡದಿ, ಕೌರವರ ತಾಯಿ. ಆರಾಧ್ಯಂ ವರದಂ ದೇವಂ ಭಗನ್ನೇತ್ರಹರಂ ಹರಂ ಗಾಂಧಾರಿ ಕಿಲ ಪುತ್ರಾಣಾಂ ಶತಂ ಲಭೇ ವರಂ ಶುಭ. ತೋಷಯಾಮಾಸ ಗಾಂಧಾರಿ ವ್ಯಾಸಸ್ತಸ್ಯೇ ವರಂ ದದೌ ಸಾವತ್ರೀ ಸದೃಶಂ ಭರ್ತೃ ಪುತ್ರಾಣಾಂ ಶತಮಾತ್ಮನಃ ಪುತ್ರಾಣಾಂ ಶತಮಾತ್ಮನಃ. ಈ ಮಂತ್ರಗಳು ಆದಿಪರ್ವದ 109ನೇ ಮಂತ್ರ ಮತ್ತು 114ನೇ ಮಂತ್ರಗಳಾಗಿವೆ. ಮೊದಲ ಮಂತ್ರ ಶಿವನಿಂದ, ಎರಡನೇ ಮಂತ್ರ ವ್ಯಾಸರಿಂದ 100 ಮಕ್ಕಳಾಗಲೆಂದು ವರಪಡೆದಿದ್ದ ಮಹಾಪತಿವ್ರತೆ ಸಾಧ್ವಿ ಮಹಾಭಾರತದಲ್ಲೇ ಎಲ್ಲರ ಗೌರವಕ್ಕೂ ಆದರಕ್ಕೂ ಪಾತ್ರಳಾಗಿದ್ದ ಪುಣ್ಯವತಿ, ಶ್ರೀಕೃಷ್ಣನೂ ಕೂಡ ಗಾಂಧಾರಿಯ ಶ್ರೇಷ್ಠತೆಯನ್ನು ಕೊಂಡಾಡುವಷ್ಟು ಶ್ರೇಷ್ಠ ವ್ಯಕ್ತಿತ್ವ ಆಕೆಯದಾಗಿತ್ತು. ಗಂಡ ಧೃತರಾಷ್ಟ್ರ ಕುರುಡನಾದ್ದರಿಂದ ನನಗೆ ಪ್ರಪಂಚದ ದೃಷ್ಟಿ ಬೇಡವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದ ಮಹಾಪತಿವ್ರತೆ. ಗಾಂಧಾರಿಗೆ 100 ಜನ ಗಂಡು ಮಕ್ಕಳು ಮತ್ತು ದುಶ್ಯಲೆ ಎಂಬ ಮಗಳು ಇದ್ದರು. ಪಾಂಡವ ಪಕ್ಷಪಾತಿಯಾದ್ದರಿಂದ ಶ್ರೀಕೃಷ್ಣನೂ ಗಾಂಧಾರಿಯಿಂದ ಶಾಪಗ್ರಸ್ತನಾಗಬೇಕಾಯಿತು. ಯಾವುದೇ ಯುದ್ಧವನ್ನು ಮಾಡಲುದ್ಯುಕ್ತನಾಗುವ ಮುಂಚೆ ಛಲಕ್ಕಾಗಿ ಮತ್ತೊಂದು ಹೆಸರಾಗಿದ್ದ ಅವಳ ಪುತ್ರ ಭಾನುಮತಿಯ ಗಂಡ ದುರ್ಯೋಧನ ತಾಯಿಯ ಹರಕೆಗಾಗಿ ಬರುತ್ತಿದ್ದ. ಆಗಲೂ ಆಕೆ ಯಥೋಧರ್ಮ ತಥೋಜಯ ಎನ್ನುತ್ತಿದ್ದಳು. ದುರ್ಯೋಧನನ ಸಾವಿನ ನಂತರ ಸಮಾಧಾನ ಪಡಿಸಲು ಬಂದ ಯುಧಿಷ್ಠರನು ಈಕೆಯ ಶಾಪಕ್ಕೆ ತುತ್ತಾಗುತ್ತಾನೆ. ದುರ್ಯೋಧನನು ಹುಟ್ಟಿದ ರೀತಿಯಲ್ಲಿ ಬಂದು ವಜ್ರಕಾಯ ಮಾಡುವ ಗಾಂಧಾರಿಯ ಬಯಕೆ ಈಡೇರಲಿಲ್ಲ. ಏಕೆಂದರೆ ಆತ ಪೂರ್ಣ ನಗ್ನನಾಗಿ ಬರುತ್ತಿದ್ದಾಗ ಪರಮಾತ್ಮನಾದ ಕೃಷ್ಣ ನಕ್ಕು ಅಪಹಾಸ್ಯ ಮಾಡಿದ್ದರಿಂದ ಬಿಳಿಯ ಕೌಪೀನ ಧರಿಸಿ ಬಂದ ದುರ್ಯೋಧನನ ಇಡೀ ಶರೀರ ಸ್ಪರ್ಶಿಸಿ ವಜ್ರಕಾಯ ಮಾಡ ಹೊರಟ ಗಾಂಧಾರಿ ಬಟ್ಟೆ ಮುಚ್ಚಿದ ನಡು ಬಂದೊಡನೆಯೇ, ಪಾಪಿ ನಡೆ, ನಿನಗಿಲ್ಲಿಯೇ ಮರಣ ಎಂದು ಹಲಬುತ್ತಾಳೆ. ಗಂಡು ಮಕ್ಕಳ ವನವಾಸದಿಂದ ನೊಂದಿದ್ದ ಕುಂತಿ ಮಾದ್ರಿಯರನ್ನು ಅತಿ ಸ್ನೇಹ ಮತ್ತು ಪ್ರೀತಿಯ ಮಾತುಗಳಿಂದ ಸಮಾಧಾನ ಪಡಿಸುತ್ತಾಳೆ. ಅಂತಿಮವಾಗಿ ಧೃತರಾಷ್ಟ್ರ, ಕುಂತಿ ಮತ್ತು ವಿಧುರರೊಡನೆ ಈಕೆಯೂ ವಾನಪ್ರಸ್ಥಿಯಾಗುತ್ತಾಳೆ. ಧೃತರಾಷ್ಟ್ರನೊಡನೆ ದೇಹತ್ಯಾಗ ಮಾಡುವ ಮುಂಚೆ ತನ್ನ ಶ್ರೇಷ್ಠ ಮತ್ತು ತೇಜ ಪುಂಜವಾದ ವೈಶಿಷ್ಟ್ಯತೆಗಾಗಿ ಮಹಾಭಾರತದ ಅವಿಸ್ಮರಣೀಯವಾದ ಪಾತ್ರ ನಿರ್ವಹಣೆ ತೋರಿರುತ್ತಾಳೆ. ಅದಕ್ಕಾಗಿ ಕುಬೇರಲೋಕ ಪ್ರಾಪ್ತಿಯಾಗುತ್ತದೆ. ನಿಹತ್ಯ ಧಾರ್ತರಾಷ್ಟ್ರಾನಃ ಕಾ ಪ್ರೀತಿ ಸ್ಯಾ ಜನಾರ್ದನ ಪಾಪಮೇವಾಶ್ರಯೇದಸ್ಮನ್ ಹತ್ವೈತಾನ್ ಆ ಸತತಾಯಿನಃ ಕುಂತಿ. ಯದುವಂಶದ ದೊರೆಯೋರ್ವ ತನ್ನ ಮಗಳಾದ ಪೃಥೆಯನ್ನು ಕುಂತಿ ಭೋಜನಿಗೆ ದತ್ತು ನೀಡುತ್ತಾನೆ. ಹೀಗಾಗಿ ಪೃಥೆ ಕುಂತಿಯಾಗುತ್ತಾಳೆ. ವಸುದೇವನ ತಂಗಿ ಕುಂತಿ ಅತಿಥಿಯಾಗಿ ತಂದೆಯ ರಾಜ್ಯಕ್ಕೆ ಬಂದ ಮಹರ್ಷಿ ದುರ್ವಾಸರನ್ನು ಬಹು ಭಕ್ತಿಯಿಂದ ಸೇವಿಸಿ 5 ವಶೀಕರಣ ಮಂತ್ರ ಪಡೆಯುತ್ತಾಳೆ. ಚಿಕ್ಕ ವಯಸ್ಸಿನ ಕುತೂಹಲ ತಾಳದೆ ಒಂದು ದಿನ ಸಂಜೆ ನದಿ ತಟದಲ್ಲಿ ಅಡ್ಡಾಡುತ್ತಾ ಇರುವಾಗ ಮೊದಲ ಮಂತ್ರವನ್ನು ಉಚ್ಚರಿಸಿ ಸೂರ್ಯದೇವನನ್ನು ಆಹ್ವಾನಿಸುತ್ತಾಳೆ. ಕೂಡಲೇ ಸೂರ್ಯನ ಪ್ರತಾಪದಿಂದ ಓರ್ವ ಮಗು ಜನಿಸುತ್ತದೆ. ಕುಮಾರಿಯಾಗಿದ್ದ ಕುಂತಿ ಲೋಕಾಪವಾದಕ್ಕೆ ಅಂಜಿ ಮಗುವನ್ನು ಹೊಳೆಯಲ್ಲಿ ತೇಲಿಬಿಡುತ್ತಾಳೆ. ಅವನೇ ಕರ್ಣ. ಮುಂದೆ ಸ್ವಯಂವರದಲ್ಲಿ ಪಾಂಡುವನ್ನು ಮದುವೆಯಾಗುತ್ತಾಳೆ. ಋಷಿ ಕಿಂದಮರ ಶಾಪದಿಂದ ಪ್ರಜೋತ್ಪತ್ತಿ ಮಾಡಲು ಅಸಮರ್ಥಳಾಗಿದ್ದ ಗಂಡನಿಗಾಗಿ ಮಕ್ಕಳನ್ನು ಪಡೆಯಲೆಂದು ದೂರ್ವಾಸ ಮಂತ್ರಗಳನ್ನು ಬಳಸುತ್ತಾಳೆ. 2 ಮಂತ್ರದಿಂದ ಯಮನ ವರದಿಂದ ಯುಧಿಷ್ಠಿರ, 3 ಮಂತ್ರದಿಂದ ವಾಯುವಿನ ಬಲದಿಂದ ಭೀಮ, 4 ಮಂತ್ರದಿಂದ ಇಂದ್ರನ ವರದಿಂದ ಅರ್ಜುನನನ್ನು ಮಕ್ಕಳಾಗಿ ಪಡೆಯುತ್ತಾಳೆ. ಉಳಿದೊಂದು ಮಂತ್ರವನ್ನು ತನ್ನ ಸವತಿ ಮಾದ್ರಿಗೆ ನೀಡುತ್ತಾಳೆ. ಈಕೆಯ ಮಕ್ಕಳೆಲ್ಲರೂ ಮಹಾಪರಾಕ್ರಮಿಗಳಾಗಿದ್ದು ಕೌರವರು ನೀಡಿದ ಎಲ್ಲ ತೊಂದರೆಗಳನ್ನು ಕೇಶವನ ಅನುಗ್ರಹದಿಂದ ನೀಗಿಸಿಕೊಂಡು ಮಹಾವೀರರಾಗಿ ಬದುಕಿ ಮಹಾಭಾರತದ ಮಹಾಚೇತನಗಳಾಗಿ ಬಾಳಿ ತಾಯಿಗೆ ಅಮಿತಾನಂದ ತರುತ್ತಾರೆ. ಪರೋಪಕಾರಿಯಾಗಿದ್ದ ಕುಂತಿ ದ್ರೌಪದಿಯನ್ನು ಗೆದ್ದು ತಂದ ಅರ್ಜುನನನ್ನು ಎಲ್ಲರೂ ಹಂಚಿಕೊಳ್ಳುವಂತೆ ಹೇಳಿ ಮಹಾಭಾರತ ಮಹಾಘಟ್ಟಕ್ಕೆ ನಾಂದಿ ಹಾಡುತ್ತಾಳೆ. ಕರ್ಣ ತನ್ನ ಮಗನೆಂಬ ಗುಟ್ಟನ್ನು ವಿಧುರನಿಗೂ ವ್ಯಾಸರಿಗೂ ತಿಳಿಸುತ್ತಾಳೆ. ಪಾಂಡವರಿಗೆ ರಾಜ್ಯ ದೊರೆತ ತರುವಾಯ ಗಾಂಧಾರಿ ಧೃತರಾಷ್ಟ್ರರೊಡನೆ ತಾನೂ ಕಾಡಿಗೆ ಹೋಗಿ ಕಾಳ್ಗಿಚ್ಚಿನಲ್ಲಿ ಸಿಕ್ಕಿ ಮಡಿಯುತ್ತಾಳೆ. ಈಕೆ ಓರ್ವ ವೀರಪತ್ನಿ, ವೀರಮಾತೆ, ಅಲೌಕಿಕ ಸ್ತ್ರೀ. ಯಾವಾಗಲೂ ಯುಧಿಷ್ಠರನಿಗೆ ಯುದ್ಧಕ್ಕೆ ಪ್ರೇರೇಪಿಸದೆ ನಿನ್ನ ಬುದ್ಧಿಯು ಧರ್ಮದಲ್ಲಿ ಸ್ಥಿರಗೊಳ್ಳಲಿ, ನಿನ್ನ ಮನಸ್ಸು ಸದಾ ದೊಡ್ಡದಾಗಿರಲಿ ಎಂದು ಹರಸುತ್ತಿರುತ್ತಾಳೆ. ಕರ್ಣನ ಸ್ಥಿತಿಗೂ ಮರುಗುತ್ತಾ ತಾಯಿಯಾಗಿ ತನ್ನ ಪಾತ್ರ ನಿರ್ವಹಿಸಿದ ಈಕೆ ಪಾಂಡವರಿಗೆ ಮಹೂರ್ತಂ ಜ್ವಲಿತಂ ಶ್ರೇಯೇನ ಚ ಧೂಮಾಯಿತಂ ಚಿರಂ ಎಂಬ ಸಂದೇಶ ನೀಡುತ್ತಾಳೆ. ಮಾದ್ರಿ ಕುಂತಿಗೆ ದುರ್ವಾಸರಿಂದ ಬಂದಿದ್ದ 5 ವರದಲ್ಲಿ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರನ್ನು ಮಕ್ಕಳಾಗಿ ಪಡೆದ ಮದ್ರ ದೇಶದ ರಾಜನ ಮಗಳೇ ಮಾದ್ರಿ. ಈಕೆ ಶಲ್ಯನ ಸೋದರಿ. ಮಹಾಪತಿವ್ರತೆಯಾಗಿದ್ದ ಈಕೆಯ ಮಕ್ಕಳಾದ ನಕುಲ ಸಹದೇವರು ಮಹಾಭಾರತದ ಆಗು ಹೋಗುಗಳನ್ನು ಅರಿತಿದ್ದ ಮಹಾಮೇಧಾವಿಗಳು. ಭೀಷ್ಮನು ಇವಳನ್ನು ಪಾಂಡುವಿಗಾಗಿ ಇವಳ ತಂದೆಯ ಬಳಿ ಋತಾಯನ ಬೇಡಿಕೆಯಂತೆ ಶುಲ್ಕವನ್ನಿತ್ತು ಮದುವೆ ಮಾಡಿದ್ದನು. ಋಷಿಶಾಪದಿಂದ ಸ್ತ್ರೀ ಸಂಗ ತೊರೆದಿದ್ದ ಪಾಂಡುವು ಒಮ್ಮೆ ಮಾದ್ರಿಯ ಅಂದ ಕಂಡು ವಾಸನಾ ಸುಖ ಬಯಸಿದಾಗ ಮಾದ್ರಿ ಭವಿಷ್ಯದ ಭಯಂಕರ ಪರಿಣಾಮಗಳನ್ನು ನೆನೆದು ತಿರಸ್ಕರಿಸಿದಾಗಲೂ ಲೆಕ್ಕಿಸದೆ ಅವಳೊಡನೆ ಸಮಾಗಮ ನಡೆಸಿದನು. ಹೀಗಾಗಿ ಮೃತ್ಯುವನ್ನು ಬರಮಾಡಿಕೊಂಡನು. ಪತಿವ್ರತೆಯಾದ ಮಾದ್ರಿಯು ಪತಿಯೊಡನೆ ಸಹಗಮನ ಮಾಡಿದಳು. ಮಕ್ಕಳಾದ ನಕುಲ ಸಹದೇವರನ್ನು ಸಲಹುವ ಜವಾಬ್ದಾರಿಯನ್ನ ಅಕ್ಕ ಕುಂತಿಗೆ ವಹಿಸಿ ಹೋದ ಸಾಧ್ವಿ ಮಾದ್ರಿ. ಕುಂತಿಗೆ ಅತ್ಯಂತ ಪ್ರಿಯ ಪುತ್ರನಾಗಿದ್ದವನು ಸಹದೇವ. ದ್ರುಪದೋ ದ್ರೌಪದೇಯೋಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮುಹು ಪೃಥಕ್ ಪೃಥಕ್. ದ್ರೌಪದಿ ಮಹಾಭಾರತದ ಅತ್ಯಂತ ಮನೋಜ್ಞ ಪಾತ್ರವೆಂದು ದ್ರೌಪದಿಯನ್ನು ಧಾರಾಳವಾಗಿ ಹೇಳಬಹುದು. ಈಕೆ ಸೋಮವಂಶದ ದೊರೆ ದ್ರುಪದನ ಅಯೋನಿ ಸಂಭವಳಾದ ಮಗಳು. ಯಜ್ಞಕುಂಡದಲ್ಲಿ ಜನಿಸಿ ಬಂದವಳಾದ್ದರಿಂದ ಇವಳಿಗೆ ಯಾಜ್ಞಸೇನಿ ಎಂದು ಹೆಸರಿತ್ತು. ಅರ್ಜುನನು ಸ್ವಯಂವರದ ಕಠಿಣ ಪಣದಲ್ಲಿ ಎಲ್ಲ ರಾಜರನ್ನೂ ಸೋಲಿಸಿ ಈಕೆಯನ್ನು ಗೆದ್ದು ತಂದಾಗ ತಾಯಿ ಕುಂತಿ, ಮಗು ಅರ್ಜುನ ಏನನ್ನು ತಂದಿರುವೆಯೋ ಎಲ್ಲರೂ ಸಮನಾಗಿ ಹಂಚಿಕೊಳ್ಳಿ ಎಂದದ್ದರಿಂದ ಆಕೆ ಪಾಂಡವರೆಲ್ಲರ ಪತ್ನಿಯಾಗಿ ಪಾಂಚಾಲಿಯಾದಳು. ಹಿಂದಿನ ಜನ್ಮದಲ್ಲಿ ಋಷಿಕನ್ಯೆಯಾಗಿದ್ದ ಈಕೆ ಬರುವ ಜನ್ಮದಲ್ಲಿ ಉತ್ತಮ ಗಂಡ ದೊರಕಲೆಂದು ಶಿವನಲ್ಲಿ ಮೊರೆಯಿಟ್ಟಳು. 5 ಬಾರಿ ಪ್ರಾರ್ಥಿಸಿದ ಬಳಿಕ ಶಿವನು ಪ್ರಸನ್ನನಾಗಿ ವರವಿತ್ತ ಕಾರಣ ಇವಳಿಗೆ 5 ಜನ ಗಂಡಂದಿರು ದೊರೆತರೆಂದು ವ್ಯಾಸನು ದ್ರುಪದನಿಗೆ ಹೇಳಿದನು. 5 ಜನ ಗಂಡಂದಿರಿದ್ದರೂ ಸೂಕ್ಷ್ಮ ಪ್ರಜ್ಞೆಯುಳ್ಳವಳಾದ ಜಾಣೆ, ಚತುರೆ, ಕುಶಾಗ್ರಮತಿ, ದ್ರೌಪದಿ ಧರ್ಮ ಬಾಹಿರಳಾಗದಂತೆ 5 ಜನಕ್ಕೂ ಸಮಳಾದ ಸಹಧರ್ಮಿಣಿಯಾಗಿದ್ದು 5 ಜನರಿಂದಲೂ ಓರ್ವ ಪುತ್ರರತ್ನವನ್ನು ಪಡೆದಿದ್ದಳು. ಅವರೇ ಉಪಪಾಂಡವರು. ಆ ಉಪಪಾಂಡವರ ಅಂತ್ಯವೇ ಅಶ್ವತ್ಥಾಮನಂಥ ಮಹಾನುಭಾವನು ತೆರೆಯ ಮರೆಗೆ ಸರಿಯುವಂತೆ ಮಾಡಿತಲ್ಲವೇ? ತುಂಬು ಸಭೆಯಲ್ಲಿ ಕೌರವರಿಂದ ಮಾನಭಂಗವಾದಾಗಲೂ ಧೃತಿಗೆಡದ ದ್ರೌಪದಿ ಪತಿಯರ ಬಗ್ಗೆ ತಾತ್ಸಾರ ತೋರಲಿಲ್ಲ. ಸದಾ ಅವರಿಗೆ ಸ್ಫೂರ್ತಿಯ ಸೆಲೆಯಂತಿದ್ದು ಆದರ್ಶ ಸತಿಯಾಗಿದ್ದಳು. ಭೀಷ್ಮ, ದ್ರೋಣರು ಈಕೆಯ ಪ್ರಶ್ನೆಗಳಿಗೆ ನಿರುತ್ತರರಾಗಿದ್ದರು. ಮಹಾನ್ ಪರಾಕ್ರಮಿಗಳಾಗಿದ್ದ ಜಯದ್ರಥ ಮತ್ತು ಕೀಚಕರು ಇವಳನ್ನು ಕೆಣಕಿದ್ದರಿಂದ ದೇಹತ್ಯಾಗ ಮಾಡಬೇಕಾಗಿ ಬಂತು. ಕೌರವರ ಅನ್ಯಾಯ, ಅನೀತಿ, ಅತ್ಯಾಚಾರಗಳಿಗೆ ಯುದ್ಧವೇ ಸರಿಯಾದ ಉತ್ತರವೆಂದು ನಂಬಿದ್ದವಳು ದ್ರೌಪದಿ. ಶ್ರೀಕೃಷ್ಣನನ್ನು ನೆನೆದು ಅವನ ಕರ್ತವ್ಯವನ್ನು ನೆನಪು ಮಾಡಿಕೊಳ್ಳುವಂತೆ ಮಾಡಿ ಗಂಡಂದಿರಿಗೂ ಕರ್ತವ್ಯಚ್ಯುತಿ ಬಾರದಂತೆ ಜಾಗೃತಿ ಮೂಡಿಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಮಾಡಿದ ಶೂರವನಿತೆ. 1 ವರ್ಷ ಅಜ್ಞಾತವಾಸ ಕಾಲದಲ್ಲಿ ವಿರಾಟ ಪತ್ನಿ ಸುದೇಷ್ಣೆಯ ದಾಸಿ ರಾಣಿಯಾಗಿದ್ದರೂ ಲವಲೇಶವೂ ಬೇಸರಿಸದೆ ಸೈರಂಧ್ರಿಯಾಗಿ ತನ್ನ ಕರ್ತವ್ಯಕ್ಕೆ ಭಂಗ ಬಾರದಂತೆ ಸದಾ ಜಾಗ್ರತೆ ವಹಿಸಿದ ಮಹಾಸಾಧ್ವಿ. ಬಲು ಸ್ವಾಭಿಮಾನಿಯಾಗಿದ್ದ ದ್ರೌಪದಿಗೆ ಬಂದಷ್ಟು ಸಂಕಷ್ಟಗಳು, ಸತ್ವ ಪರೀಕ್ಷೆಗಳು ಬೇರಾವ ಪಾತ್ರಕ್ಕೂ ಮಹಾಭಾರತದಲ್ಲಿ ಕಾಣಸಿಗುವುದಿಲ್ಲ. ಆ ಎಲ್ಲ ಕಷ್ಟಗಳ ವಿಪತ್ ಪರಂಪರೆಗಳನ್ನು ಎದುರಿಸಿ ಸ್ತ್ರೀಕುಲಕ್ಕೆ ಆದರ್ಶವಾಗಿ ಸದಾಕಾಲ ಪತ್ನಿ ಭಕ್ತಿಯಿಂದ ಮೆರೆದ ಧೀರೋದಾತ್ತ ಪಾತ್ರ ದ್ರೌಪದಿ. ವೀರಪತ್ನಿ, ವೀರಮಾತೆಯಾಗಿ ವಿಲಕ್ಷಣವಾದ ಅದ್ವಿತೀಯ ಪಾತ್ರವಾಗಿದ್ದಳು ದ್ರೌಪದಿ. ಅವಳ ಅಂದ, ಚಂದ, ಬುದ್ಧಿ ಕೌಶಲ್ಯ, ತೇಜಸ್ಸು, ತ್ಯಾಗ, ಕೋಪ, ಪ್ರೇಮ, ಸೇವಾಭಾವಗಳೆಲ್ಲ ಅಪೂರ್ವ. ಶ್ರೀಕೃಷ್ಣನನ್ನು ಅಣ್ಣನಾಗಿ ನೆನೆದು ತನ್ನ ರಕ್ಷಣಾಗೋಡೆ ಮಾಡಿಕೊಂಡಿದ್ದ ದ್ರೌಪದಿಯ ಅದ್ವಿತೀಯ ಪಾತ್ರ ಪ್ರಾತಸ್ಮರಣೀಯರಾದ 5 ಪತಿವ್ರತೆಯರಲ್ಲಿ ಮೊದಲಿರುವುದು ಆ ಪಾತ್ರದ ಶ್ರೇಷ್ಠತೆಗೆ ಸಂದ ಗೌರವವೇ ಸರಿ. ಒಟ್ಟಿನಲ್ಲಿ ಮಹಾಭಾರತದ ಒಂದೊಂದು ಪಾತ್ರವೂ ಅದ್ಭುತ ಸೃಷ್ಟಿ. ಅದರಲ್ಲಿ ಸ್ತ್ರೀ ಪಾತ್ರಗಳು ಔಚಿತ್ಯವನ್ನು ಮೀರದೆ ಭಾರತೀಯ ಸಂಸ್ಕೃತಿಯ ಪ್ರಾತಿನಿಧಿಕ ಪಾತ್ರಗಳಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪ್ರಯತ್ನಗಳನ್ನು ತಮ್ಮೆಲ್ಲ ಇತಿಮಿತಿಗಳ ನಡುವೆ ತಮ್ಮ ಪರಿಧಿಯಲ್ಲೇ ಸಮರ್ಪಕವಾಗಿ ಮಾಡುತ್ತವೆ. ಆದ್ದರಿಂದಲೇ ಭಾರತೀಯ ಮಹಾಕಾವ್ಯಗಳಲ್ಲಿ ವಿಶ್ವದಲ್ಲೇ ಬೃಹತ್ ಮಹಾಕಾವ್ಯ ಮಹಾಭಾರತ ಅತಿ ರಂಜನೀಯವೂ ಅತಿ ಅದ್ಭುತ ಸೃಷ್ಟಿಯೂ ಪ್ರತಿ ಸಮಾಜದ, ಪ್ರತಿ ಕುಟುಂಬದ, ಪ್ರತಿಯೊಂದು ಸಮಸ್ಯೆಯ ದರ್ಪಣವಾಗಿ ಪ್ರತಿಬಿಂಬವಾಗಿದೆ ಎಂದು ಘಂಟಾಘೋಷವಾಗಿ ಹೇಳಬಹುದು. ಭಾರತಂ ಉಚ್ಯತೆ ಖ್ಯಾತಾ ಉಭೌ ರತ್ನನಿಧಿ ತಥಾ ಭಾರತಂ ಉಚ್ಯತೆ. ಮಹಾಕಾವ್ಯಗಳ ಮಹತ್ತಿನೆಡೆಗೆ ನೀವೀಗ ಕೇಳಿದ ರೂಪಕ ಮಹಾಭಾರತದ ಸ್ತ್ರೀ ಪರ್ವ. ರಚನೆ ಎಸ್ ಮಂಜುನಾಥ್. ನಿರೂಪಣೆ ಎನ್ಎಸ್ ಗುಣಶಂಕರ್, ಮಧುಶ್ರೀ. ಶ್ಲೋಕಗಳನ್ನು ಹಾಡಿದವರು ಬಿಎ ಗಣೇಶ್, ನಾಗಶ್ರೀ ಎಸ್ ನಾಗೇಶ್, ಎನ್ ಪದ್ಮಶ್ರೀ ಹಾಗೂ ಎನ್ ಹೇಮಾ. ನಿರ್ಮಾಣ ಸುನಂದಾ ಮೂರ್ತಿ. ಕೇಳೋಣ ಕಟಕವಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸೆ ವಾದನವನ್ನು.